ಇಲ್ಲ ಸ್ವಲ್ಪ ನಾವು ತಾವು ಒಂದು ಅಥವಾ ಎರಡು ನೀರು ಮತ್ತು ಆಳವಾದ ಕಪ್ಪು ಭೂಮಿ ಇತ್ತಂದ್ರೆ ಜಿ ಆರ್ ಜಿ 8-1-1 ಅಂತ ಇರುತ್ತೆ. ಹಾಗೆ ಜಿ ಆರ್ ಜಿ 1-5-2 ಈ ತರ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡಿಕೊಂಡು ಬಿತ್ತನೆಯನ್ನ ಮಾಡಬಹುದು. ಹಾಗೆ ತೊಗರಿ ಬಿತ್ತನೆಯ ಸಮಯದಲ್ಲಿ ನಾವು 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಕೀಟನಾಶಕವನ್ನ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ನಾವು ಮಣ್ಣಿನಿಂದ ಬರುವ ರೋಗಗಳನ್ನ ತಡೆಗಟ್ಟಬಹುದು. ಹಾಗೆ ಹೆಸರಿನ ಒಂದು ಬಿತ್ತನೆಗಾಗಿ ನಾವು 5-6 ಕಿಲೋಗ್ರಾಂ ನಾವು ಹೆಸರನ್ನ ಉಪಯೋಗ ಮಾಡ್ಕೋಬಹುದು. ಪ್ರತಿ ಎಕರೆಗೆ ನಾವು ಬಿತ್ತನೆಗೆ ಬೇಕಾಗುವಂತ ಬೀಜವನ್ನ ನಾವು ಬಿತ್ತನೆ ಮಾಡಬಹುದು. ಹಾಗೆ ಬಿತ್ತನೆ ಸಮಯದಲ್ಲಿ ನಾವು ರೈಜೋಬಿಯಂ 200 ಗ್ರಾಂ ಮತ್ತು ಕರಗಿಸುವ ಜೈವಿಕ ಗೊಬ್ಬರ 5 ಗ್ರಾಂ ಈ ರೀತಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಒಂದು ಇಳುವರಿಯನ್ನು ಪಡೆಯಬಹುದು. ಆಮೇಲೆ ಸಿಫಾರಿತ ಒಂದು ರಸಗೊಬ್ಬರ ಯಾವ್ದಪ್ಪ ಅಂತಂದ್ರೆ 10 ಕೆಜಿ ಸಾರಜನಕ 20 ಕೆಜಿ ಫಾಸ್ಫರಸ್ ಅನ್ನ ನಾವು ಕೊಡಬೇಕು ಪ್ರತಿ ಎಕರೆಗೆ. ಮತ್ತೆ ಇಲ್ಲಿಯೂ ಸಹ ಹೆಸರಿನಲ್ಲಿಯೂ ಸಹ ನಾವು ಕ್ರಿಮಿನಾಶಕ ಪೆಂಡಿಮಿಥಿಲಿನ್ 1.3 ಲೀಟರ್ 30 cc ರೂಪದಲ್ಲಿ ಇರುವುದನ್ನ 300 ಲೀಟರ್ಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಹಾಗೆ ಕುರಿ ಸಾಕಾಣಿಕೆ ಮತ್ತು ಜಾನುವಾರುಗಳನ್ನ ಸಾಕೋರು ಈ ಒಂದು ಮಳೆಗಾಲದಲ್ಲಿ ಏನಾಗುತ್ತೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆಗಳಿರ್ತವೆ, ಅದಕ್ಕಾಗಿ ನಾವು ಲಸಿಕೆಗಳನ್ನ ಹಾಕಿಸ್ಬೇಕಾಗತ್ತೆ. ಮತ್ತು ಕೆಲವೊಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕು. ಈ ರೀತಿ ಮಾಡುವುದರಿಂದ ನಾವು ಮುಂಗಾರಿನ ಹಂಗಾಮಿನಲ್ಲಿ ಮಳೆಯಿಂದ ಬರುವ ರೋಗಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ತಾವು ಚೆನ್ನಾಗಿ ಕೆಲವೊಂದು ಮೇವಿನ ಬೆಳೆಗಳನ್ನು ಸಹ ಬೆಳೆಯಬಹುದು. ಜೋಳದಾಗಲಿ ಮೆಕ್ಕೆಜೋಳ ಅಲಸಂದಿ ಈ ರೀತಿ ಬೆಳೆದು ತಾವು ಒಳ್ಳೆ ಒಂದು ಆಹಾರವನ್ನು ಜಾನುವಾರುಗಳಿಗೆ ಕೊಟ್ರೆ ನಾವು ಒಳ್ಳೆ ಹಾಲಿನ ಇಳುವರಿಯನ್ನು ಸಹ ಪಡೆಯಬಹುದು. ಮತ್ತು ರೈತ ಬಾಂಧವರೇ ಇನ್ನೂ ತಾವು ಏನಪ್ಪಾ ಅಂತಂದ್ರೆ ತೊಗರಿಯನ್ನ ಬಿತ್ತಲಿಕ್ಕೆ ಇನ್ನೂ ಸಮಯವಿದೆ. ಹಾಗೆ ಹತ್ತಿಯೂ ಸಹ ತಾವು ಬಿತ್ತನೆ ಮಾಡಬಹುದು. ಆದಷ್ಟು ಹೆಸರು ತಾವು ಇನ್ನು ಒಂದು ವಾರದ ನಂತರ ಬಿತ್ತನೆಯನ್ನ ಕೈಗೊಳ್ಳಬಾರದು, ಅಂದ್ರೆ ಸಮಯ ಮುಗಿತಾ ಬರ್ತಾ ಇದೆ. ಮತ್ತೆ ಮುಂದಿನ ಒಂದು ವಾರದಲ್ಲಿ ನಾವು ಮಳೆ ಮುನ್ಸೂಚನೆಯನ್ನ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇದಾವೆ. ಎಲ್ಲಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಳೆ ಬರಬಹುದು. ಹಾಗೆ ಇನ್ನು ಹೆಚ್ಚಿನ ಒಂದು ಮಳೆ ಮುನ್ಸೂಚನೆಗಾಗ್ಲಿ ಅಥವಾ ಕೃಷಿ ಸಲಹೆಗಳನ್ನ ತಾವು ನೋಡ್ಲಿಕ್ಕೆ ಮೇಘದೂತ್ ಮೊಬೈಲ್ ಆ್ಯಪ್ ಇದೆ, ಅದರಲ್ಲಿಯೂ ಸಹ ತಾವು ಮಳೆ ಮುನ್ಸೂಚನೆ ಆಗಲಿ ಅಥವಾ ಕೃಷಿ ಸಲಹೆಗಳನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿ ನಾನು ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಇದುವರೆಗೆ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳೋಣ ಡಾಕ್ಟರ್ ಶಿಲ್ಪಾ ಅವರಿಂದ ರೈತರಿಗೆ ಸಲಹೆ. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ ಹೆಚ್, ಗೃಹ ವಿಜ್ಞಾನಿ, ICAR ಕೃಷಿ ವಿಜ್ಞಾನ ಕೇಂದ್ರ, ಹಗರಿ, ಬಳ್ಳಾರಿ ಜಿಲ್ಲೆ. ಇವತ್ತು ನಾವು ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಮಾರ್ಗಗಳೇನಿದೆ ಅನ್ನೋ ವಿಷಯವಾಗಿ ತಿಳ್ಕೊಳ್ಳೋಣ. ರೈತರ ಆದಾಯ ದ್ವಿಗುಣಗೊಳಿಸುವ ಹಾದಿಯಲ್ಲಿ ಕೆಲವೊಮ್ಮೆ ನಾವು ನಿಗದಿತ ಕಾರ್ಯಸೂಚಿಗಳನ್ನ ಹಾಕಿಕೊಳ್ಬೇಕಾಗತ್ತೆ. ಅವು ಯಾವುದು ಅಂತಂದ್ರೆ, ಕೃಷಿಗೆ ಪೂರಕವಾದಂತ ಸರ್ಕಾರದ ಯೋಜನೆಗಳು, ತಂತ್ರಜ್ಞಾನಗಳ ಅಭಿವೃದ್ಧಿ, ಕೃಷಿ ನೀತಿಗಳು, ಇವುಗಳು ನಿಜವಾಗಿಯೂ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ನಮ್ಗೆ ಸಹಾಯ ಮಾಡುತ್ತವೆ. ಕೆಲವೊಮ್ಮೆ ಮಧ್ಯವರ್ತಿಗಳ ಹಾವಳಿಯಿಂದನೂ ಸಹ ರೈತರನ್ನ ಮುಕ್ತಿಗೊಳಿಸಿದ್ರೆ ತನ್ನಷ್ಟಕ್ಕೆ ತಾನೇ ರೈತರ ಆದಾಯ ಹೆಚ್ಚಾಗತ್ತೆ ಅನ್ನೋ ಮಾತು ಸತ್ಯವಾದಂಥದ್ದು. ಒಂದರ್ಥದಲ್ಲಿ ಹೇಳೋದಾದ್ರೆ, ಒಂದೇ ಕೃಷಿಯಿಂದ, ಏಕೆ ಬೆಳೆ ಪದ್ಧತಿಯಿಂದ ನಮ್ಮ ಆದಾಯ ದ್ವಿಗುಣಗೊಳ್ಳೋದು ಅಸಾಧ್ಯ. ಅದೇನಿದ್ರೂ ಸಮಗ್ರ ಕೃಷಿ ಪದ್ಧತಿ ಅಥವಾ ಕೃಷಿಯೇತರ ಮೂಲ ಕಸುಬುಗಳಿದ್ರೆ ಮಾತ್ರ ನಮ್ಮ ಆದಾಯ ಹೆಚ್ಚಾಗಬಹುದು. ರೈತರು ಈಗ ಭತ್ತವನ್ನ ಬೆಳೀತಾ ಇದ್ರೆ ಬರೀ ಭತ್ತವನ್ನೇ ಪ್ರತಿ ವರ್ಷ ಬೆಳೆಯೋದು, ಬರೀ ಅದೊಂದೇ ಬೆಳೆಯನ್ನ ಬೆಳೆಯೋದು, ಹತ್ತಿ ಬೆಳೀತಾ ಇದ್ರೆ ಅದೊಂದೇ ಬೆಳೆಯೋದು ಮಾಡ್ತಾರೆ. ಅದ್ರ ಬದಲಾಗಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡ್ರೆ ಒಂದರಲ್ಲಿ ನಮ್ಗೆ ಲಾಭ ಕಡಿಮೆ ಆದ್ರೆ ಇನ್ನೊಂದು ಬೆಳೆಯಲ್ಲಿ ನಮ್ಗೆ ಲಾಭ ಬರ್ಲಿಕ್ಕೆ ಸಾಧ್ಯತೆ ಇದೆ. ಮೆಕ್ಕೆಜೋಳ, ಹತ್ತಿ, ಭತ್ತ, ರಾಗಿ, ಕಬ್ಬು, ಅಡಿಕೆ, ಬಾಳೆ ಇವುಗಳನ್ನ ಬೆಳೆದ್ರೆ ನಮಗೆ ಹೊಟ್ಟೆ ತುಂಬಬಹುದು ಹೊರತು ಜೇಬ್ ತುಂಬೋದಿಲ್ಲ. ಪರ್ಯಾಯ ಬೆಳೆ, ಅಂತರ ಬೆಳೆ, ಬಹುಮಾಡಿ ಬೆಳೆ ತಂತ್ರಜ್ಞಾನಗಳನ್ನ ನಾವು ಅಳವಡಿಸಿಕೊಳ್ಳೋದು ಅನಿವಾರ್ಯ ಆಗಿದೆ ಅಂತ ಹೇಳ್ಬಹುದು. ಇನ್ನು ನಮ್ಮ ದೇಶದ ಆಹಾರ ಉತ್ಪನ್ನಗಳ ಗುಣಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟಬೇಕು. ಗುಣಮಟ್ಟ ಕಾಪಾಡೋದು ಅಂತಂದ್ರೆ

ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಪದವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಕಿಳುಗರೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ವಿವಿಧ ಕಲಾವಿದರುಗಳ ಧ್ವನಿಯಲ್ಲಿ ಮುಂದಿನ ಕೃಷಿ ಗೀತೆ ನಿಮಗಾಗಿ. Thank you.